ಅನ್ನ ಎಲ್ಲ ನಿಮ್ಮದೇ. ಬಾಳೆ ಇದ್ರೆ ದನ ತಿನ್ನೋದು, ಹೆಣ ಏನನ್ನಾದ್ರೂ ತಿನ್ನುತ್ತೋ, ಅದರಿಂದ ಅದು ಪ್ರಾಣಶಕ್ತಿಯ ಅನ್ನ. ನೀವು ತಿಂದು ಆ ಜೀವಕ್ಕೆ ಶಕ್ತಿ ಅಲ್ಲ. ಈ ಜೀವ ಇರತಕ್ಕಂಥ ಪ್ರಾಣಧಾರಣೆ ಮಾಡಿರತಕ್ಕಂಥ ಸಮಸ್ತ ಪ್ರಾಣಿ ಜಾತದ ಎಲ್ಲ ಆಹಾರವೂ ನಿಮ್ಮದೇ ಆಗ್ತದೆ. ಅಷ್ಟೇ ಅಲ್ಲ, ಸಮಸ್ತ ಪ್ರಾಣಿ ಜಾತವೇ ನಿಮ್ಮ ಆಹಾರ. ಪಳೆಯ ಕಾಲದಲ್ಲಿ ಅವನ್ನೆಲ್ಲವನ್ನು ಸಂಹಾರ ಮಾಡತಕ್ಕಂಥ ಶಕ್ತಿಯಾಗಿ ಭಗವಂತನ ಅಧೀನವಾಗಿ ಇವರು ಸಂಹಾರ ಶಕ್ತಿ. ಹಾಗಾಗಿ ಎಲ್ಲವೂ ಈ ಪ್ರಪಂಚದಲ್ಲಿರುವ ಎಲ್ಲ ಅನ್ನವೂ ನಿಮ್ಮದೇ. ಅದು ನಿಮಗೆ ನಾವು ಅನ್ನ ಹಾಕುವುದೆಂದು ಎಲ್ಲ ನಿಮ್ಮದೇ. ಯತ್ಕಿಂಚಿದಂ ಆಶ್ವಭ್ಯ ಆ ಶಕುನಿ ನಾಯಿ ಅಂದ್ರೆ ರುದ್ರ ಪ್ರಾಣಿ, ಶಕುನಿ ಪಕ್ಷಿ, ಪಕ್ಷಿ ಪ್ರಾಣಿ ಉಳ ಹುಪ್ಪಟೆಯಿಂದ ಹಿಡಿದು ಸಮಸ್ತ ಜೀವಜಾತವು ಏನೇನನ್ನು ತಿನ್ನುತ್ತೋ ಅದೆಲ್ಲೂ ಅದರೊಳಗಿರುವ ನಿಮ್ಮದೇ ಆಹಾರ ಅಲ್ವಾ? ಎಲ್ಲ ಪ್ರಪಂಚದ ಆಹಾರ ಜಾತ ನಿಮ್ಮದೇ. ಅಥವಾ ಏತತ್ ಅನಸ್ಯಾನ್ನಂ ಅಂಬಲ್ಲ, ಅನ್ನ ಅನ್ನ ಅಂದ್ರೆ ಏನು? ಯಾವುದು ಅನನಿಗೆ ಸಂಬಂಧಪಟ್ಟದ್ದು ಅದು ಅನ್ನ. ಅನ್ನ ಅಂದ್ರೆ ಪ್ರಾಣ, ಅನ್ನ ಅಂದ್ರೆ ಅನನಿಗೆ ಸಂಬಂಧಪಟ್ಟದ್ದು. ಅನನಿಗೆ ಯಾವುದನ್ನ ಅನಾಯ ನಯತಿ, ಯಾವುದು ಅನನಿಗೋಸ್ಕರ ನಾವು ಅರ್ಪಿಸ್ತೇವೋ ಅದೇ ಅನ್ನ. ಹಾಗಾಗಿ ಪ್ರಪಂಚದಲ್ಲಿ ಅನಸ್ಯ ಅನ್ನ, ಯಾವುದು ಚಲನಶೀಲವೋ ಚಲನಶೀಲನವಾದ್ದು, ತನ್ನ ಚಲನೆಗೋಸ್ಕರ ಏನನ್ನು ಬಳಸುತ್ತೋ ಆ ಶಕ್ತಿಯಾಧಾರಕ್ಕೋಸ್ಕರ ಅದೆಲ್ಲವೂ ಅನಸ್ಯ ಅನ್ನ. ಈ ಜಗತ್ತಿಗೆ ಚಲನೆ ಕೊಡ್ತಕ್ಕ ಶಕ್ತಿಯಾದ ಪ್ರಾಣೇವಂತತ್ವ ಏನದು ಅನಸ್ಯ ಅನ್ನ. ಚಲನ ಅಂದ್ರೆ ಇವಾಗ ಮರಮಟ್ಟುಗಳ ಅನ್ನವು ಸೇರಿ ಬರೇ ಪ್ರಾಣಿಗಳ ಅವು ಜೀವಿದೆ. ಅವು ನಾವು ನೀರು ಹಾಕಿದ್ರೆ ಗೊಬ್ಬರ ಹಾಕಿದ್ರೆ ಹೀರಿಕೊಳ್ತಾರೆ, ಅದು ಅದರೊಳಗಿರತಕ್ಕ ಪ್ರಾಣೇವರ ಅಂದರೆ. ಅದರಿಂದ ಏನೇನು ಈ ಜಗತ್ತಿನಲ್ಲಿ ಚಲನಶೀಲವಾದ ವಸ್ತು ಇದೆ, ಮರಗಳಿಗೂ ಒಂದು ಚಲನೆ ಇದೆ, ನಿಂತಲ್ಲೇ ಚಲನೆ ಬೆಳಕಾಗುತ್ತೆ. ಅವು ಕಲ್ಲಿನ ಹಾಗಲ್ಲ, ಅವುಗಳಲ್ಲಿ ಒಂದು ಮೂಮೆಂಟ್ ಇದೆ, ಮಾನಸಿಕ ಚಲನೆ ಇದೆ. ಚಲನೆ ಅಂದ್ರೆ ಬರೀ ದೈಹಿಕ ಚಲನೆ ಅಲ್ಲ, ಮರಗಳಿಗೂ ಕೂಡ ಮನಸ್ಸಿದೆ, ಮಾನಸಿಕ ಚಲನೆ ಇದೆ. ಅವು ಯೋಚಿಸಬಲ್ಲವು, ಅವುಗಳಿಗೂ ಸುಖ ದುಃಖದ ಅನುಭವ ಇದೆ. ನಮ್ಮಷ್ಟು ಮನಸ್ಸು ಬೆಳೆದಿರುತ್ತೆ. ಅದರಿಂದ ಅವುಗಳನ್ನು ಅವುಗಳ ದೇಹಕ್ಕೆ ಪುರುಷ ಅನ್ನೋದು, ಪುರುಷ ಅಂದ್ರೆ ಪರ್ಫೆಕ್ಟ್ ಬಾಡಿ. ನಮ್ಮಲ್ಲಿ ಮನಸ್ಸು ಎಲ್ಲ ಇಂದ್ರಿಯಗಳು ಒಂಥರ ಪೂರ್ತಿ ಬೆಳವಣಿಗೆ ಬಂದಿರೋದ್ರಿಂದ ಇದನ್ನು ಪುರುಷ ಅಂತ. ಅವುಗಳಿಗೂ ಮನಸ್ಸಿದೆ, ಅವುಗಳಿಗೂ ಸುಖ ದುಃಖ ಅನುಭವ ಇದೆ. ಅವುಗಳು ಆಹಾರ ಬೇಕು ಅಂತ ಬಯಸ್ತಾರೆ, ಮರ ಕಡಿಯಬೇಕು ಅಂತ ಯಾರಾದ್ರೂ ಕೊಡಲಿ ಹಿಡ್ಕೊಂಡು ಬಂದ್ರೆ ಅವಳು ದುಃಖದಿಂದ ತತ್ತರಿಸ್ತಾರೆ. ಅವಳಿಗೆ ಅವ್ರು ಕೊಡಲಿ ಹಿಡ್ಕೊಂಡು ಬಂದ ವಾಪಸ್ ಹೋಗಿಬಿಟ್ರೆ ಒಮ್ಮೆ ಸಂತೋಷದಿಂದ ಉಸಿರು ಬಿಡ್ತಾವೆ. ಅವನು ಸುಖ ದುಃಖ ಆನಂದ. ನಾವು ತುಂಬಾ ಪ್ರೀತಿಸಿದ್ರೆ ಆ ಮರ ತುಂಬಾ ಖುಷಿ ಪಡುತ್ತೆ. ನಾವು ನೀರು ಹಾಕದೆ ಇನ್ನೊಬ್ಬರಿಗೆ ನನ್ನ ಯಜಮಾನನೇ ನನ್ನನ್ನು ಪ್ರೀತಿಸೋಲ್ಲ ಅಂತ ದುಃಖ ಪಡುತ್ತೆ. ಇದೆಲ್ಲ ಫೀಲಿಂಗ್ಸು ಮಾನಸಗಳಿಗೆ. ಅದನ್ನ ನಾವು ಆಹಾರ ಏನೇನು ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಬೇಕಾದಂತಹ ಪ್ರತಿಯೊಂದು ವಸ್ತು ಜೀವಜಾತಕ್ಕೆ ಬೇಕು. ತತ್ವ ಏತದ ಅನಸ್ಯ ಅನ್ನಮ್ಮ, ಅದು ಪ್ರಾಣದೇವರ ಅನ್ನ. ಪ್ರಾಣದೇವರ ಅನ್ನವನ್ನ ಅವರು ತಿಂತಾರೆ ನಮ್ಮೊಳಗೆ. ಅದರಿಂದಲೇ ಅದನ್ನು ಅರಿತು ನಾವು ಉಣ್ಣಬೇಕು ಅನ್ನೋದಕ್ಕೋಸ್ಕರ ನಾವು ಏನು ತಿಂದರು ಎನ್ನುವಾಗ ಈ ಪಂಚರೂಪಿಯಾದ ಪ್ರಾಣ, ಈ ಪಂಚ ಇಂದ್ರಿಯಗಳಲ್ಲಿ ಇದ್ದು ಈ ಚತುರ್ವಿಧ ಅಗ್ನಿ ಸೂರ್ಯ ಇಂದ್ರ ಮತ್ತು ರುದ್ರ ಈ ನಾಲ್ಕು ದೇವತೆಗಳನ್ನು ಮತ್ತು ಸ್ವಯಂ ತಾನು ಇದ್ದು ಪಂಚರೂಪದಿಂದ ಈ ದೇಹದ ಧಾರಣೆ ಮಾಡಿದಂತಹ ಪ್ರಾಣದೇವರಿಗೆ ಅರ್ಪಿಸಬೇಕು. ಈ ಅನುಸಂಧಾನವೇ ಊಟದ ಪ್ರಾರಂಭದಲ್ಲಿ, ಭೋಜನ ಆರಂಭದಲ್ಲಿ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ಧನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಥವಾ ಸಮಾನಾಯ ಸ್ವಾಹ ಹಾಗೂ ಹೇಳಬಹುದು. ಈ ಅನುಸಂಧಾನ ಪಂಚರೂಪಿಯಾದ ಪ್ರಾಣ, ಅದರೊಳಗೆ ಪಂಚರೂಪಿಯಾದ ನಾರಾಯಣನಿಗೆ ಇದು ಅರ್ಪಿತಾನೆ. ನಾನು ತಿನ್ನುವುದು ಅವನ ಅನ್ನ, ಅನ್ನದ ವ್ಯವಸ್ಥೆ ಇದೆ. ಈ ಉಪಾಸನೆ ಎಚ್ಚರಕ್ಕೋಸ್ಕರವೇ ಪ್ರಾಣ ಆಗುತ್ತೆ. ಅದು ಮುಗೀತು. ಆಮೇಲೆ ಪ್ರಾಣ ಉದ್ಯಾತ್ಮಗಳ ಕಿಮ್ಮೋ ಕಿಂಬೇ ವಾಸ ಸಾಧನೆ ತಾನ್ಹೋವಾಚ ಸಹೋವಾಚ ಅನ್ನ ಆಯಿತು. ಅವನೇ ಅನ್ನ ಆದರೆ ನಹವಾ ಏವಂಬಿದಿ ಕಿಂಚನ ಅನನ್ನಂ ಭವತಿ. ಈ ರೀತಿ ಪ್ರಾಣದೇವರಿಗೆ ಜಗತ್ತಿನ ಎಲ್ಲವೂ ಅನ್ನ ಅಂತ ಉಪಾಸನೆ ಮಾಡಿದರೆ ನಹವಾ ಕಿಂಚನ ಏವಂಬಿದಿ ಅನನ್ನಂ ಭವತಿ. ಈ ಉಪಾಸನೆ ಮಾಡಿದವನಿಗೆ ಎಲ್ಲವೂ ಅನ್ನವಾಗಿರುತ್ತೆ, ಅವನು ಅನನ್ನ ಅನ್ನ. ಇದಕ್ಕೆ ಆಚಾರ್ಯರು ವಿವರಣೆ ಕೊಡ್ತಾರೆ. ಇದು ಯಾರಿಗೆ ಅಂದ್ರೆ ಪ್ರಾಣದೇವರು ಅಧಿಕಾರಿಗಳು ಉದ್ಯೋಗಪ್ಪ ಅವರಿಗೆಲ್ಲವನ್ನ ಪಡೆಯಲ್ಲ. ಉಳಿದವರಿಗೆ ಪೂರ್ಣ ಅಧಿಕಾರ ಇಲ್ಲ. ಅದರಿಂದ ಎಲ್ಲರಿಗೆ ಎಲ್ಲ ಸರ್ವಾತೃತ್ವ ಬರೋಲ್ಲ. ಇದು ಉದ್ಯೋಗಿಗೆ ಉಪಾಸನೆ ಮಾಡ್ತಕ್ಕಂತಹ ಸಂಗತಿ. ಅಂತ ಯಾರು ಪ್ರಾಣದೇವರನ್ನು ಸರ್ವಾತ್ಮ ಅಂತ ಉಪಾಸನೆ ಮಾಡ್ತಾರೆ ಅವರಿಗೆ ಎಂದೂ ಅನ್ನದ ಕೊರತೆ ಆಗುವುದಿಲ್ಲ. ಅವರು ಬಯಸಿದ ಬಹುದವನ್ನ ಅನ್ನವನ್ನ ಅವ್ರು ಪಡಿತಾರೆ. ಇಷ್ಟಂತೂ ಸತ್ಯ. ಅದ ನಂತರ ಸಂಕುವಾಚ ಕಿಮ್ಮೇ ವಾಸೋ ವೃಕ್ಷತಿ. ಅಲ್ಲಪ್ಪ ಊಟಕ್ಕೇನು ವ್ಯವಸ್ಥೆ ಮಾಡಿದೆ? ನಮ್ಮ ಬಟ್ಟೆ ಏನ್ ಮಾಡಿದ್ರಿ? ನಮ್ಮ ಬಟ್ಟೆ ಬೇಕಲ್ಲ ಕೊಟ್ಟಿದ್ವಿ. ಬಟ್ಟೆ ವ್ಯವಸ್ಥೆ ಏನ್ ಮಾಡಿದ್ರಿ? ನಾವಿಲ್ಲಿ ಇರಬೇಕು. ನಮ್ಮ ಬಟ್ಟೆ ವ್ಯವಸ್ಥೆ ಮಾಡಿ. ಈಗ ಮನೆ ಆಗಿದೆ, ಈಗಷ್ಟೇ ಕೂತ್ಬಿಟ್ಟಿದ್ದೇವೆ. ಇನ್ನು ಹೊಟ್ಟೆಗೆ ಆಯ್ತು, ಬಟ್ಟೆ ವ್ಯವಸ್ಥೆ ಏನು? ಆಪ ಇದೆ ಗೋಚರು. ಅದಕ್ಕೆ ನಾವು ನೀರು ವ್ಯವಸ್ಥೆ ಮಾಡಿ. ನೀರು ವಾಯುದೇವರ ಬಟ್ಟೆ ನೀರು, ಗಾಳಿಯ ಬಟ್ಟೆ ನೀರು. ಕಲ್ಪನೆಯ ಕಲ್ಪಿತವಾಗಿದೆ ನೋಡಿ. ಗಾಳಿ, ಗಾಳಿಗೆ ಸುತ್ತುವ ಬಟ್ಟೆ ಯಾವ್ದು? ಗಾಳಿಗೆ ಬಟ್ಟೆ ಸುತ್ತಬೇಕು. ಯಾವ ಬಟ್ಟೆ ಸುತ್ತೋದು? ಗಾಳಿಗೆ ಸುತ್ತುವ ಬಟ್ಟೆ ನೀರು. ಬೇರೆ ಯಾವುದರಿಂದ ಗಾಳಿಗೆ ಸುತ್ತಿ ನೋಡಿ. ಎರಡು ಅದಕ್ಕೆ ಅನುಸಂಧಾನಕ್ಕೋಸ್ಕರ ಎರಡು ಎಕ್ಸಾಂಪಲ್ ಕೊಡ್ತೇನೆ ನಾನು. ಇನ್ನು ಒಂದು ಇದು ನೀರು ಚಲ್ತೇವೆ. ನೀರು ಚೆಲ್ಲಿ ಬಟ್ಟೆಯನ್ನು ಒರೆಸಿದ್ರೆ ಹೋಗುತ್ತೆ. ಬಟ್ಟೆ ಅಂದ್ರೆ ಬಟ್ಟೆ ಆಗುತ್ತೆ. ಬಟ್ಟೆ ಆದ ಕೂಡಲೇ ನಮ್ಮಲ್ಲಿ ನಮ್ಮ ಒಂದು ಮೂಲೆಯಲ್ಲಿ ಇರ್ತೇವೆ. ಅದು ಒಂದು ಗಂಟೆ ಒಂದು ಗಂಟೆ ಆದ್ಮೇಲೆ ಅಲ್ಲಿ ನೀರಿರುವುದಿಲ್ಲ. ಬಟ್ಟೆ ಎಲ್ಲಿ ಅಲ್ಲಿ ಸುತ್ತಕೊಂಡ ವಾಯು ತನ್ನ ಮೈಗೆ ಸುತ್ತಕೊಂಡ ಅದನ್ನ ಅದನ್ನು ಹಿಡಿಬಿಟ್ಟ ಅವನು ತಾನು ಸುತ್ತಕೊಂಡ. ಇಲ್ಲೇ ಬಿಟ್ರಿ ಹೊರಸರೆ ಫ್ಯಾನ್ ಹಾಕ್ರಿ, ಒಂದು ಗಂಟೆ ನೀರನ್ನ ಹಿಡ್ಕೊಂಡು ಗಾಳಿಯನ್ನ ತನ್ನ ಮೈ ತುಂಬಾ ಸುತ್ತಿಕೊಂಡು ಗಾಳಿಯಲ್ಲಿ ನೀರನ್ನ ಹಾಕಿ ಮಳೆ ಬಂತು. ಎಲ್ಲೋ ಒಂದ್ ಕಡೆ ಮೈಸೂರಿನಲ್ಲಿ ಮಳೆ ಬಂತು, ಅಥವಾ ಇಲ್ಲೇ ಬೆಂಗಳೂರು ಇನ್ನೊಂದು ಊರಲ್ಲಿ ಇಲ್ಲ ಕರ್ನೂರಿನಲ್ಲಿ ಮಳೆ ಬಂತು ಅಂತಂದ್ರೆ ಮೂರು ಮಳೆ ಬಂದ್ರೆ ಮಳೆ ಬಂತು ಅಂತ ಕಾಣುತ್ತೆ. ಯಾಕಂದ್ರೆ ತಂಪು ಗಾಳಿ ಬೀಸುತ್ತೆ. ನೀರು ಹೊತ್ಕೊಂಡು ಬಂತು ಅವ್ರು. ನೀರು ಹೊತ್ಕೊಂಡೆ ಇಲ್ಲಿ ಬಂದಾಗ ನೀರು ಹೊತ್ಕೊಂಡು ಬಂದ. ಇನ್ ಯಾವುದನ್ನು ಹೊತ್ಕೊಳ್ಳೆಕ್ಕಾಗುದಿಲ್ಲ ಅವ್ರಿಗೆ. ನೀರನ್ನ ಮೈ ತುಂಬ ಹೊತ್ಕೊಂಡು ಮಳೆ ಬಂತು. ಯಾಕಂದ್ರೆ ತಂಪು ಗಾಳಿ ಬರ್ತಾ ಇದೆ, ಗಾಳಿ ಶಿವ ಶಿವ ಇದೆ, ಅಂದ್ರೆ ನೀರು ಹೊತ್ಕೊಂಡಿದ್ದಾನೆ. ಆದರೆ ಮಣ್ಣು ಕಲ್ಲಿನೊಳಗೆ ಗಾಳಿ ಹೋಗಲ್ಲ. ಬೆಂಕಿ ಒಳಗೆ ನಂತಿ, ಬೆಂಕಿಯ ನಂತಿ ಬಂದ ಬೆಂಕಿ ಒಳಗೊಂಡ್ರೆ ನೀರಿನ ಒಳಗೆ ಗಾಳಿ ಹೋಗಿ ಕೂತ್ಕೊಳ್ತಾನೆ. ಹಾಗೆ ಬಟ್ಟೆಯ ಒಳಗೆ ನಮ್ಮನ್ನ ನಾವು ಮುಚ್ಚಿಕೊಳ್ತೇವೆ, ಹಾಗೆ ನೀರಿನ ಒಳಗೆ ಗಾಳಿ ಮುಚ್ಚಿಕೊಳ್ತಾನೆ. ಆದ್ರೆ ಮುಚ್ಚಿಕೊಂಡಂತ ಗಾಳಿ ಗೊತ್ತಾಗುವುದಿಲ್ಲ. ನೀರಿನ ಗಾಳಿ ಬೀಸುವುದು ಗೊತ್ತಾಗುತ್ತೆ, ನೀರಿನ ಒಳಗೆ ನಿಮಗೆ ಗಾಳಿ ಬೀಸುವುದು ಗೊತ್ತಾಗುದಿಲ್ಲ. ಅದ್ರ ನೀರಿನೊಳಗೆ ಗಾಳಿ ಇದ್ದಾರೆ. ಆದ್ರೆ ನೀರಿನಿಂದ ತನ್ನನ್ನು ಮುಚ್ಚಿಕೊಂಡು ಇದನ್ನ ಒಳಗೆ ಇರ್ತಾನೆ. ಅದೇ ಹಾಗೆ ಇದ್ದಾನೆ ಗೊತ್ತಾಯ್ತು. ನೀರು ನೋಡಿದ್ರೆ ಪ್ರಾಣಿಗಳೆಲ್ಲ ಉಸಿರಾಡ್ತಾ ಇದ್ದಾವಪ್ಪ, ಆದ್ರೆ ಅದು ಗಾಳಿ ಬೀಸೋದಿಲ್ಲ. ಅದ್ರ ಮುಚ್ಚಿಕೊಂಡ ನೀರು ಅನ್ನೋದು ಗಾಳಿಗೆ ಮುಚ್ಚಳ ರೋಚಕವಾದಂತ. ಯಾಕಂದ್ರೆ ಪ್ರಾಣಿಯವರಿಗೆ ಬಟ್ಟೆ ಬೇಕು ಅಂದಾಗ ಆಪೈತಿ ರೋಜು ನಾವು ವ್ಯವಸ್ಥೆ ಮಾಡಿದ್ದೇವೆ. ನೀರು ನಿಮ್ಮ ಮುಚ್ಚಳ, ನಿಮ್ಮ ಬಟ್ಟೆ ನೀರು ಉಟ್ಕೊಳ್ರಿ. ಅದ್ರ ನೀರು ಟ್ರಾನ್ಸ್ಪರೆಂಟ್ ಆಗಿ ಮುಟ್ಕೊಂಡು ಏನ್ ಮಾಡೋದಪ್ಪ? ಅಲ್ಲ ಟ್ರಾನ್ಸ್ಪರೆಂಟ್ ಆದ್ರೆ ನೀವು ಕಾಣದೇ ಇಲ್ಲ, ಕಾಣದೇ ಇದ್ದವರಿಗೆ ಯಾವ ಬಟ್ಟೆ? ಆದ್ರೆ ಕಾಣುವವರಿಗೆ ಕಾಣುತ್ತೆ, ಮುಚ್ಚಿಕೋಬೇಕು. ವಾಯುದೇವರಿಗೆ ನೀರಿನ ಮುಚ್ಚಳ ಆಪೈತಿ ರೋಜು. ಅದರಿಂದಲೇ ತಸ್ಮಾದ್ವಾ ಏತದಶಿಷ್ಯಂತಹ ಪುರಸ್ತಾಚ ಉಪನಿಷ್ಠಾಚ ಅದ್ಭಿ ಉಪದಧತಿ. ಅದಕ್ಕೋಸ್ಕರವೇ ಪ್ರಾಣದೇವರಿಗೆ ನಮಿಗ ದೇವರಿಗೆ ಏನು ವಸ್ತ್ರ ಕಮ್ಮಿಯೋ ವಸ್ತ್ರ ಸೌಲಭ್ಯಾಮಿ ಆಭರಣಾದಿ ಸೌಲಭ್ಯಾಮಿ ಯಜ್ಞೋಪವಿತ ಸೌಲಭ್ಯಾಮಿ. ಅವ್ರು ಯಾಕೆ ಯಜ್ಞೋಪವಿತ ಅವ್ರು ಯಜ್ಞೋಪವಿತ ಸಂಧ್ಯಾವನೆ ಮಾಡ್ತಾರೆ ಯಾಕೆ? ಅವ್ರ ಆಭರಣಾದ ಸೌಲಭ್ಯಾಮಿ ಯಾವ ಆಭರಣ ಹಾಕ್ಬೇಕು ದೇವರಿಗೆ? ಅವನು ಬೇಕು ಅದಕ್ಕೆ ಅವನೇ ಕೊಡೋದಷ್ಟೇ. ಅವ್ರಿಗೆ ಆಭರಣ ಬೇಕು ನಮ್ಮ ಮಕ್ಕಳಿಗೆ ಒಂದು ಸ್ವರ ಮಾಡಿಸಿ ಹಾಕಬೇಕು ಅದಕ್ಕೆ ದೇವರು ಕೊಟ್ಟು ಹಾಕಿ ಮಕ್ಕಳಿಗೆ ಆಭರಣ. ನಮಗೆ ಬೇಕಾದ್ದಲ್ಲ ದೇವರಿಗೆ ಕೊಡುದು, ದೇವರಿಗೆ ಬೇಕಾದ್ದನ್ನ ದೇವರಿಗೆ ಕೊಡುದಲ್ಲ. ದೇವರಿಗೆ ಕೊಡುದು ಯಾಕೆ ಅಂದ್ರೆ ನಮಗ್ ಕೊಡು ಅಂತ. ಆದ್ರೆ ಇರುವುದು ಸ್ವಾರ್ಥವೇ. ನಿನಗೆ ಯಾಕಯ್ಯ ನನಗೂ ಸಮರ್ಪಣೆ ಮಾಡುದು ಯಾಕೆ? ನೀನ್ ತಿನ್ನೋದಿಲ್ಲ ಆದ್ರೆ ಸಮರ್ಪಣೆ ಮತ್ತೆ ನನಗೆ ತಿನ್ಲಿಕ್ಕೆ ಆಗುತ್ತೆ. ನಾವು ಪುಷ್ಕರ ತಿನ್ಬೇಕಪ್ಪ ಅದಕ್ಕೆ ಸಮರ್ಪಣೆ ಮಾಡ್ತೀವಿ ಅಂತ ದೇವರಿಗೆ ಕೊಡುವುದು. ನಾವು ಏನನ್ನ ಭಗವಂತನಿಗೆ ಕೊಟ್ಟೆವೋ ಅದನ್ನು ಪಡಿತೇವೆ ಅಂತ ನಮ್ಮ ವೇದದ ವಚನ. ನೀನು ಏನನ್ನು ಕೊಟ್ಟಿವೋ ಅನ್ನ ಕೊಟ್ಟಿ ಭಗವಂತನಿಗೆ, ನಿನಗೆ ಭಗವಂತ ಅನ್ನ ಕೊಡ್ತಾನೆ. ಬಟ್ಟೆ ಕೊಟ್ಟಿ ಭಗವಂತನಿಗೆ ಒತ್ತಡ ಇಬ್ಬ ಮೇಲೆ ಬಟ್ಟೆಯನ್ನು ಅರ್ಪಿಸಿದೆ. ಮೊದಲು ಮತ್ತು ಕೊನೆಗೆ ಆವರಣ ರೂಪವಾಗಿ ಕವಚವಾಗಿ ನಮಗೆ ಬಟ್ಟೆಯನ್ನು ತೊಡಿಸಿದೆ, ಅನ್ನವನ್ನು ಅರ್ಪಿಸಿದೆ. ನನಗೂ ಅನ್ನ ಬಟ್ಟೆ ಕೊಟ್ಟು ಸರಿ ಅನ್ನುವಂಥ ಪ್ರಾರ್ಥನೆ ಇದರಲ್ಲಿದೆ. ಅದರಿಂದಲೇ ಲಂಬುಗೋಹ ವಾಸೋಭವತಿ ಅನಗ್ರಹೋಹ ಭವತಿ. ಯಾರು ಹೀಗೆ ಉಪಾಸನೆ ಮಾಡ್ತಾನೆ ಆ ಕೂಶನ ತಗೊಳ್ಳುವಾಗ ಪ್ರಾಣದೇವರಿಗೆ ವಸ್ತ್ರ ಭಯಾಮಿ ದೇವರಿಗೂ ಸಮರ್ಪಣೆ ಮಾಡ್ತೇವೆ ನಾವು. ಹಾಗೆ ಪ್ರಾಣದೇವರಿಗೆ ಸಮರ್ಪಣೆ ದೇವರಿಗಾದ್ರೆ ವಸ್ತ್ರಾಮಿ ನನಗೆ ಒಂದು ಚಮಚ ನೀರು ಕುಡಿಸಿದ್ರೆ ಅಷ್ಟೇ ಅದಕ್ಕೆ ಭಯಾಮಿ. ಆದರೆ ವಸ್ತ್ರ ಕೆಮ್ಮನಕ್ಕೂ ನೀರೆ, ವಸ್ತ್ರಕ್ಕೂ ನೀರೆ, ಆಭರಣಕ್ಕೂ ನೀರೆ. ನಮಗೆ ಆಭರಣ ದೇವರಿಗೆ ನೀರೆ, ಆಭರಣಕ್ಕೂ ಸಮರ್ಪಿ ಅವರು ಒಂದ ಒಂದು ಸೌಟ್ ನೀರು. ಆದರೆ ಅದರ ಹಿಂದೆ ಇರುವ ಅನುಸಂಧಾನ ಈ ಕ್ರಿಯೆಗೆ ಹಾಗೆ ಈ ನೀರು ಭಗವಂತ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದಂತೆ ಪ್ರಾಣದೇವರಿಗೆ ಬಟ್ಟೆಯನ್ನು ಅರ್ಪಿಸ್ತಾ ಇದ್ದೇನೆ, ಪ್ರಾಣದೇವರಿಗೆ ಅನ್ನವನ್ನು ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಬಟ್ಟೆ ತುಂಬಿದ್ರೆ ಅವರಿಗೆ ನಾಚಿಕೆ ಆಗುತ್ತೆ ಅಂತಂದ, ನಮಗೆ ಬಟ್ಟೆ ಬಟ್ಟೆಗೆ ಬಟ್ಟೆ ಬೇಕನ್ನೋದಕ್ಕೋಸ್ಕರ ಹೀಗೆ ಉಪಾಸನೆ ಮಾಡುವನು. ಲಂಬುಗೋಹ ವಾಸೋಭವತಿ, ಅವನಿಗೆ ಬಯಸಿದ ಬಟ್ಟೆಗಳು ಸಿಗ್ತವೆ, ಸಮೃದ್ಧವಾದ ಬಟ್ಟೆ. ಅನಗ್ರೋಹ ಭವತಿ, ಅವರು ಎಂದೂ ಮೈ ಬಿಚ್ಚಿ ಬತ್ತಲಾಗಿ ಬದುಕಬೇಕಾದ ಪ್ರಸಂಗ ಬರುವುದಿಲ್ಲ. ನಾವು ನೋಡ್ತೇವೆ ಎಷ್ಟೋ ಜನ ಮುಖ್ಯಕ್ಕೆ ಬಟ್ಟೆ ಇದ್ದರೆ ಅರೆ ಬತ್ತಲೆಯಾಗಿ ಬೀದಿಯಲ್ಲಿ ಒದ್ದಾಡಿಕೊಂಡು ಬದುಕುತ್ತಾರೆ. ಅದನ್ನು ನೋಡಿ ಅವರು ಪ್ರಾಯ ಎಷ್ಟೋ ಜನ್ಮಗಳಲ್ಲಿ ಪ್ರಾಣದೇವರನ್ನ ಹೊರತು ಬದುಕಿರಬೇಕು. ಭಗವಂತನನ್ನ ವಸ್ತ್ರಾದಿಗಳಿಂದ ಅಲಂಕರಿಸಿದಂತೆ ಪ್ರಾಣದೇವರಿಗೆ ವಸ್ತ್ರಾದಿ ಅಲಂಕಾರ. ಅಂದ್ರೆ ಪ್ರಾಣದೇವರ ಪ್ರತಿಮೆಗೆ ಬೇರೆ, ಮಾನಸ ಪೂಜೆ ಇದು. ಹೀಗೆ ಮಾನಸ ಪೂಜೆಯಲ್ಲಿ ಭಗವಂತನೇ ನಾವು ಮನಸ್ಸಿನಲ್ಲಿ ಪ್ರತೀಕವನ್ನ ರೂಪಿಸಿಕೊಂಡು ಆ ಪ್ರತೀಕಕ್ಕೆ ನಾವು ಮನಸ್ಸಿನ ಕಣ್ಣಿನಲ್ಲಿ ಭಗವಂತನ ರೂಪ, ಆ ಭಗವಂತನಿಗೆ ಹೂಪಡಿಸೋದು, ಆ ಭಗವಂತನಿಗೆ ಬಂಗಾರದ ಆಭರಣ ಕೊಡಿಸೋದು, ಆ ಭಗವಂತನಿಗೆ ಪೀತಾಂಬರ ಉಡಿಸೋದು, ಎಲ್ಲ ನಮ್ಮ ಮನಸ್ಸಿನ ಕಣ್ಣಿನಿಂದ ಮಾಡ್ಲಿಕ್ಕೆ ಬರುತ್ತೆ. ಹಾಗೆ ಇದು ಹೀಗೆ ಮಾಡಿಬಿಟ್ರೆ ಊಟ ಅನ್ನೋದು ಒಂದು ಹೆಚ್ಚಿನ ಆಯ್ತಾ? ಊಟ ಊಟ ಅಲ್ಲೇ ಅಲ್ಲ, ದೊಡ್ಡ ಭಗವದ ಆರಾಧನೆ ಆಗೋಯ್ತು ಊಟ. ಈ ಪ್ರತಿಯೊಂದು ಕ್ರಿಯೆಯ ಹಿಂದೆ ಇರತಕ್ಕಂತಹ ಡಿವೈನ್ ಸ್ಟ್ರಕ್ಚರ್ ನ ಯೋಚನೆ ಮಾಡಿದರೆ ಎವ್ರಿ ಆಕ್ಷನ್ ಬಿಕಮ್ಸ್ ಎ ವರ್ಷಿಪ್. ಅದು ಬರೀ ಕ್ರಿಯೆ ಅಲ್ಲೇ ಅಲ್ಲ, ಅದು ಬಟ್ಟೆ ಬಟ್ಟೆ ಬಾಡ ಅಲ್ಲವೇ ಅಲ್ಲ, ಅದು ಒಂದು ಪೂಜೆ, ಅದೊಂದು ಹೆಜ್ಜೆ ಆಗಿದೆ. ಹೀಗೆ ಪ್ರತಿಯೊಂದು ಕ್ರಿಯೆ ಹೆಜ್ಜೆ ಆಗ್ತದೆ. ಅದಕ್ಕೆ ಅವರು ಪ್ರಾಣದೇವರು ಹೆಜ್ಜೆ ರೂಪ ಆಗ್ತದೆ, ಎಲ್ಲ ಕ್ರಿಯೆ ಹೆಚ್ಚೆ ಆಗ್ಬಿಡ್ಬೇಕು ಅವರು. ಅಂದ್ರೆ ನಾವು ಉಣ್ಣುವ ಆಹಾರ ಅವರಿಗೆ ಅರ್ಪಿತ, ನಾವು ಕುಡಿದ ನೀರು ಅವರಿಗೆ ಬಟ್ಟೆ. ಅದನ್ನು ಮೊದಲು ಸಂಕೇತವಾಗಿ ನಾವು ಆಕೋಶನ ಪೂರ್ವಾಕೋಶನ ಉತ್ತರಾಕೋಶನದಲ್ಲಿ ಇವರಿಗೆ ಬಟ್ಟೆಯಾಗಿ ಇದನ್ನು ಅರ್ಪಿಸಿದ್ದೇನೆ. ಈ ಬಟ್ಟೆಯನ್ನು ಹೋ, ನಾನು ಕೊಟ್ಟ ಈ ಅನ್ನವನ್ನು ಹೋ, ಈ ಎರಡನ್ನು ಸ್ವೀಕರಿಸಿ ನನಗೆ ನಡೆದು ಪ್ರಾರ್ಥಿಸಿದರೆ ಅಲಂಕು ಹೋ ವಾಸೋಭವತಿ ಅನಗ್ರಹೋಭವತಿ ಎಂದು ಅವನು ಬಟ್ಟೆ ಇಲ್ಲದೆ ಭಕ್ತರಾಗಿ ಬೀದಿ ಬೀದಿ ಹಿಡಿದುವಂತಹ ಸ್ಥಿತಿ ಬರುವುದಿಲ್ಲ. ಯುಗದಲ್ಲಿ ಪರದಲ್ಲಿ ಸ್ವರ್ಗದಲ್ಲಿ ಮುಕ್ತಿಯಲ್ಲಿ ಕೂಡ ಬಯಸಿದಂತಹ ಏನಂದ್ರೆ ವಿವಿಧ ಭೋಗಗಳು, ಬಯಸಿದಂತಹ ವರ್ಣವೈವಿಧ್ಯಪೂರ್ಣವಾಗಿರತಕ್ಕಂತಹ ಅನ್ನ ಪಾನ ವಸನಗಳ ಭೋಗ ಸಿಗುತ್ತೆ. ಇಷ್ಟು ಹೇಳಿ ಆಮೇಲೆ ಕೊನೆಗೆ ಒಂದು ಉಪಸಂಹಾರ ವಾಕ್ಯ ಇದೆ. ಇದನ್ನು ಹೇಳಿದ ಮನೆಯಾದ್ರೆ ಇದು ಸತ್ಯಕಾಮನೆ ಉಪದೇಶ ಮಾಡಿದಂತಹ ವಿದ್ಯೆ ಮತ್ತೆ ಈ ಪ್ರಾಣವಿದ್ಯೆ. ಇದನ್ನ ಉಪಾಸನೆ ಮಾಡುವಂತಹದ್ದು ಎಷ್ಟು ಮಹತ್ವದ ಸಂಗತಿ ಎನ್ನುವಂತಹ ಒಂದು ಉಪದೇಶ. ಮತ್ತು ಇದನ್ನ ನಾವು ಯಜ್ಞದಲ್ಲಿ ಪಂಚರೂಪಗಳಿಗೆ ಪಂಚರೂಪಗಳಿಗೆ ಹೇಳಿರತಕ್ಕಂತಹ ಅಪೂರ್ವ ನಾಮಗಳು ಜ್ಯೇಷ್ಠ ಶ್ರೇಷ್ಠ ಅನಲಿ ಸಂಪತ್ತು ಪ್ರತಿಷ್ಠ ವಶಿಷ್ಠ ಆಯತನ ಈ ನಾಮಗಳಿಂದ ಪಂಚರೂಪಿಯಾದ ಪ್ರಾಣನ ಮತ್ತು ಪಂಚರೂಪಿಯಾದ ನಾರಾಯಣನನ್ನ ಯಜ್ಞಮುಖದಲ್ಲಿ ಆರಾಧನೆ ಮಾಡುವ ರಿಚುವಲಿಸ್ಟಿಕ್ ಪ್ರೋಸೆಸ್ ಅಂತ. ಮತ್ತು ಈ ಉಪಾಸನೆಯ ಫಲ ಅದೆಲ್ಲ ಮುಂದೆ ಈ ಖಂಡದಲ್ಲಿ ಮುಂದೆ ಬರ್ತಕ್ಕಂಥ ವಿಷಯ. ಸಾವೀರ್ಯಂಕರಸ್ವಿನಾವಧೀತಮಸ್ತು ಮಾ ವಿದ್ವಿಷಾವೈ ಓಂ ಶಾಂತಿ ಶಾಂತಿ ಶಾಂತಿ. ಸಹನಾಮನು ಸಹನು ಸಹವೀರ್ಯಂಕರವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವೈ ಓಂ ಶಾಂತಿ ಶಾಂತಿ ಶಾಂತಿ. ಭಗವತ್ ಪರವಾಗಿ ಅನುಸಂಧಾನ ಮಾಡಿ ಮಕ್ಕಳಿಗೆ ಆಗಿಸ್ತದೆ. ಈ ಯಾತ್ರಾ ಕ್ರಿಯಾಪ್ರಪತಿಯ ಈ ಎಲ್ಲ ಶಬ್ದಗಳು ವಿಶೇಷ ಅಂದ್ರೆ ಈಗ ಪ್ರಾಯ ಉಪನಿಷತ್ತು ಅಧ್ಯಯನ ಮಾಡುವವರು ಮರೆತು ಬಿಟ್ಟಂತಹ ಒಂದು ಕ್ರಮ. ಈ ಎಲ್ಲ ಶಬ್ದಗಳನ್ನ ಮೊದಲು ಭಗವತ್ ಪರವಾಗಿ ಆಮೇಲೆ ಪ್ರಾಣದೇವರ ಪರವಾಗಿ ಅನುಸಂಧಾನ ಮಾಡಿ ಅದರ ಋಷಿಯ ಅನುಸಂಧಾನ ಮಾಡಿ ಇದು ಉಪನಿಷತ್ತಿನ ಕ್ರಮ. ಈಗ ಉಪನಿಷತ್ತು ಅಧ್ಯಯನ ಮಾಡುವವರಿಗೆ ಸಂಸ್ಕಾರವೇ ಬರುತ್ತದೆ. ಗೋಶ್ರುತಿ ವೈಯಾಕರ ಪದ್ಯ ಸತ್ಯಕಾಮ ವ್ಯಾಬಾಲ ಈ ಎಲ್ಲ ಶಬ್ದಗಳು ಮೂಲತಃ ವಿಷ್ಣು ವಾಚಕವಾದ ಶಬ್ದಗಳು. ಅದರ ಅನಂತರ ಪ್ರಾಣದೇವರ ಹೆಸರು ಆ ವಿಷ್ಣು ಮತ್ತು ಪ್ರಾಣಪತ್ಯದ ನಾಮದೇ ಆದ್ದರಿಂದ ಆ ಅನುಸಂಧಾನದಿಂದ ನಮ್ಮ ಮಕ್ಕಳಿಗೆ ಆ ಹೆಸರು ನೀಡುತ್ತದೆ. ಸತ್ಯಕಾಮ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಭಗವಂತ ಸತ್ಯಕಾಮ ಸತ್ಯ ಸಂಕಲ್ಪ ಸತ್ಯಕಾಮ ಸತ್ಯ ಸಂಕಲ್ಪ ಅಂತಲೇ ಬಂದಿರತಕ್ಕಂತಹ ಹೆಸರು ಅದನ್ನು ಹೇಳಿದ್ದೇನೆ. ಪ್ರಾಣದೇವರು ಸತ್ಯ ಅಂತ ಭಗವಂತನೇ ಸತ್ಯ ಜ್ಞಾನವನಂತಂ ಬ್ರಹ್ಮ ಭಗವಂತನನ್ನೇ ಸದಾ ಬಯಸುವುದು ಸತ್ಯಕಾಮ ಅಂತ ಪ್ರಾಣದೇವರು ಸತ್ಯಕಾಮ ಅವರಿಗೆ ಬೇರೆ ಏಕಾಂತಾನಾಂ ನಮಸ್ಸಿ ದರ್ಶೇ ನಾರಾಯಣೋ ದೇವ ಅವರಿಗೆ ಯಾವುದನ್ನೂ ಬಯಸುವುದಿಲ್ಲ ಭಗವಂತನನ್ನು ಮಾತ್ರ ಬಯಸ್ತಾರೆ ಆದ್ರಿಂದ ಅವರು ಸತ್ಯಕಾಮ. ಆಮೇಲೆ ಈ ಶಬ್ದವನ್ನು ನಾನು ಮೊನ್ನೆ ನಿರ್ವಚನ ಹೇಳಿದ್ದೆ ಇನ್ನು ಕೆಲವು ರೀತಿಯಿಂದ ನನಗೆ ಜಾಬಾಲ ಅನ್ನೋದು ಕೂಡ ವಾಯುದೇವರ ಹೆಸರು ಹೌದು ಭಗವಂತನ ಹೆಸರು ಜಬಾಲ ಅಂದ್ರೆ ಜಾತಂ ಜಾತಂ ಬಲತೀತಿ ಜಬಾಲ ಅಂತ ಸೃಷ್ಟಿಯಾದದ್ದನ್ನೆಲ್ಲ ಬಲ ಅಂದ್ರೆ ಬಲತಿ ಅಂದ್ರೆ ಬಲ ಮಾರಣೆ ಅಂತ ಅದು ಸೃಷ್ಟಿಯಾದದ್ದನ್ನೆಲ್ಲ ಸಂಹಾರ ಮಾಡತಕ್ಕಂಥ ಶಕ್ತಿ ಅಂತ ಜಬಾಲ ಅಂದ್ರೆ ಸೃಷ್ಟಿಯಾದದ್ದನ್ನೆಲ್ಲ ಸಂಹಾರ ಮಾಡತಕ್ಕಂಥ ದುರ್ಗಾರೂಪ. ಇನ್ನೊಂದು ಅರ್ಥವೂ ಇದೆ ಏನಂದ್ರೆ ಜಾತಂ ಜನರ ಹುಟ್ಟತಕ್ಕಂಥ ಭಗವನ್ನ ಜನಯತಿ ಬಾಲ ಮಕ್ಕಳನ್ನು ಸೃಷ್ಟಿ ಮಾಡತಕ್ಕವರು ಅದರ ಮಾತ್ರ ಶಕ್ತಿ ಇದೆ ಇರ್ತಕ್ಕಂಥ ಗಂಭೀರಿಯಾದ ಪ್ರಿಯದಿರತಕ್ಕಂಥ ಭಗವಂತನ ರೂಪವು ಜಬಾಲ. ಕೊನೆಗೆ ಸಮಸ್ತ ಸೃಷ್ಟಿಯನ್ನು ಸಂಹಾರ ಮಾಡತಕ್ಕಂಥ ಭಗವಂತನ ರೂಪವು ಜಬಾಲ. ಹಾಗೆಲ್ಲ ದುರ್ಗಾ ಅಂತ ಜಬಾಲೆಯಲ್ಲಿ ಸನ್ನಿಹಿತನಾದಂಥ ಭಗವಂತ ಸಂಹಾರ ಶಕ್ತಿಯಾಗಿ ದುರ್ಗಾದಿಯಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಭಗವಂತ ಜಬಾಲ. ಹಾಗೆಯೇ ದುರ್ಗಾದಲ್ಲಿ ಸನ್ನಿಹಿತನಾದಂಥ ಜಬಾಲ ಉಪಾಸನೆ ಮಾಡಿ ಸೃಷ್ಟಿಕಾರದಲ್ಲಿ ಮಾತೃಶಕ್ತಿ ಇರತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಿ ಸೃಷ್ಟಿಗೆ ಜನನಕ್ಕೆ ಕಾರಣನಾದವ ಪ್ರಸೂತಿವಾಯಿತು ವಾಯುದೇವರಿಗೆ. ಆದ್ರಿಂದ ಅಂಥ ಭಗವಂತನ ರೂಪವನ್ನು ಉಪಾಸನೆ ಮಾಡಿದ್ದರು ಪ್ರಾಣದೇವ ಪೂಜಾ. ಹೀಗೆ ಈ ಶಬ್ದಗಳೆಲ್ಲ ಮೂಲತಃ ಒಂದು ವಿಶಿಷ್ಟವಾದ ಭಗವತ್ ಶಕ್ತಿಯನ್ನು ಪ್ರಾಣಶಕ್ತಿಯನ್ನು ಹೇಳುತ್ತೆ. ಅಂತ ಅಪೂರ್ವ ನಾಮವನ್ನು ಆಯ್ಕೆ ಮಾಡಿ ಮಕ್ಕಳಿಗೆ ಆಮೇಲೆ ನಮಗೀಗ ಈ ಠಾಕೂರು ಶಬ್ದಗಳನ್ನು ಆಯ್ಕೆ ಮಾಡೋದು ಯಾವುದಾದ್ರೂ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲರೂ ದೇವರ ಹೆಸರು ಸಿಗುತ್ತೆ ಅದನ್ನು ಆಯ್ಕೆ ಮಾಡ್ತೀವಿ. ಗೋಶ್ರುತಿ ಅಂತ ಇವರ ಹೆಸರು ಗೋಶ್ರುತಿ ಅನ್ನೋದು ಮೂಲತಃ ಭಗವಂತನ ಮತ್ತು ವಾಯುದೇವರ ಹೆಸರು. ಗೋ ಅಂದ್ರೆ ವೇದ, ವೇದದಿಂದಲೇ ಯಾರ ಶ್ರವಣ ಸಾಧ್ಯವೋ ವೇದ ಹೇ ವೈ ನಮ್ಮ ವೇದಯಂತೆ ತಸ್ಮಾದ ವೇದ ವೇದಗಳಿಂದ ಮಾತ್ರವೇ ಯಾರನ್ನ ತಿಳಿಯುವುದು ಸಾಧ್ಯವೋ ಅವರು ಗೋಶ್ರುತಿ. ಹಾಗಾಗಿ ಗೋಶ್ರುತಿ ಅಂದ್ರೆ ಭಗವಂತ ಪಾಂಡವರು ಗೋ ಅಂದ್ರೆ ವೇದ ಕವಿ ವೇದದಲ್ಲಿ ಭಗವಂತನ ಶ್ರವಣವನ್ನು ಸದಾ ಮಾಡುವವರು ವೇದದಲ್ಲಿ ಸರ್ವತ್ರ ಭಗವಂತನ ಶ್ರವಣ ಮಾಡುವವರು ಗೋಶ್ರುತಿ. ಆದ್ರಿಂದ ಗೋಶ್ರುತಿ ಅಂದ್ರೆ ಪಾಂಡವರು. ಹೀಗೆ ಗೋಶ್ರುತಿ ಅನ್ನುವುದಕ್ಕೆ ವೇದದಿಂದ ಕೇವಲ ವೇದದಿಂದ ವಚನಾದವ ಅಂತ ಒಂದರ್ಥ, ವೇದಗಳಿಂದ ಸದಾ ಭಗವಂತನನ್ನ ಶ್ರವಣ ಮಾಡುವವರು ಅಂತ ಒಂದರ್ಥ. ಒಂದರ್ಥದಲ್ಲಿ ಭಗವಂತ, ಒಂದರ್ಥದಲ್ಲಿ ಪ್ರಾಣ. ಆ ಭಗವಂತನ ಪ್ರಾಣದೇವರ ಹೆಸರಾದ್ರಿಂದ ಇವನು ಸದಾ ಗೋವಿನ ಶ್ರವಣ ಮಾಡಲಿ ವೇದ ಶ್ರವಣ ಮಾಡಲಿ ಅಂತ ಗೋಶ್ರುತಿ ಅಂತ ಹೆಸರು. ಅವನ ಅಪ್ಪನ ಹೆಸರು ವ್ಯಾಕರ ಪದ ಅಂತ, ಇದೇ ಹುಲಿಕಾರು. ವ್ಯಾಕರ ಪದ ಅಂತಂದ್ರೆ ಲೋಕದಲ್ಲಿ ಹುಲಿಕಾರು. ಆದ್ರೆ ವ್ಯಾಕರ ಅಂದ್ರೆ ಏನು, ಆ ಶಬ್ದದ ಅರ್ಥ ಏನು, ವ್ಯಾಧಿಕೃತಿ ಇತಿ ವ್ಯಾಕರಣ ಅಂತ ಅಂದ್ರೆ ಎಲ್ಲವನ್ನೂ ಕೂಸುವವನು. ವ್ಯಾಕರಕ್ಕೆ ಹೆಸರು ಅದಕ್ಕೆ, ಅದು ಹುಲಿಗೆ ಬೇರೆ ಪ್ರಾಣಿಗಳಿಂದ ಹೆಚ್ಚು ಕೂಸಿ ಒಂದು ಸಂಗತಿಯನ್ನು ಗಲ ಮಾಡತಕ್ಕಂಥ ಶಕ್ತಿ ಇದೆ. ಹುಲಿ ಕೊಂದಂತಹ ಒಂದು ಪ್ರಾಣಿಯನ್ನ ನೀವೊಂದು ಮೈಲು ದೂರದಲ್ಲಿ ಕೊಂಡೋಗಿ ಅಡಗಿಸಿರಿ, ಅಥವಾ ಯಾವುದಾದ್ರೂ ಒಂದು ದೊಡ್ಡ ಮರ, ಈ ಹಿಮಾಲಯದಲ್ಲಿ ಹರಿ ಎತ್ತರದ ಮರ ಇದೆ, ಒಂದು ಜಾತಿ ಮರ, ಅದಕ್ಕೆ ರೋಡೋಡಂತ ಹೇಳ್ತಾರೆ ಕೃಷ್ಣ ಪ್ರಭಾತರಿ ಅಂತ ಹೆಸರು ಗೊತ್ತಿಲ್ಲ. ಆ ಮರ ಸುಮಾರು 350 ಅಡಿ ಎತ್ತರ, ಅದರ ಎಲೆಗಳ ಮರೆಯಲ್ಲಿ ಅದು ಕೊಂದಂತಹ ಒಂದು ಪ್ರಾಣಿಯನ್ನು ಅಷ್ಟು ಎತ್ತರಕ್ಕೆ ಕೊಂಡೋಗಿ ಅಡಗಿಸಿದ್ರೆ ಎಲ್ಲ ಜನರು ಒಂದರ ಮರಕ್ಕೆ ಮೇಲ್ಪತ್ತಿ ಅದನ್ನು ಕೊಂಡೋಗ್ತದೆ, ಅಥವಾ ಒಂದು ಮೈಲು ದೂರದಲ್ಲಿದ್ರೆ ಅದರ ವಾಸನೆ ಹಿಡ್ಕೊಂಡೋಗಿ ತಾನು ಕೊಂದ ಪ್ರಾಣಿಯನ್ನು ವಾಪಸ್ ಹಿಡ್ಕೊಂಡು ಬರ್ತದೆ. ಅಥವಾ ಒಂದು ವಿಶಿಷ್ಟ ಶಕ್ತಿ ಅದಕ್ಕೋಸ್ಕರ ವ್ಯಾಕರ ಅಂಕರಿ ವ್ಯಾಕರ ಅಂದ್ರೆ ಎಲ್ಲ ಶಾಸ್ತ್ರದ ರಸವನ್ನು ಕುಸಿ ನೋಡು, ಆ ರುಚಿ ನೋಡೋದನ್ನ, ಆ ಎಲ್ಲ ಶಾಸ್ತ್ರದ ಸುಗಂಧವನ್ನು ಅನುಭವಿಸಿ ಅಂತ ಹೇಳುವಂತ ಅರ್ಥದಲ್ಲಿ ಮಗನಿಗೆ ವ್ಯಾಕರಣ ಪದಾರ್ಥ, ಅವನ ಮಗ ವ್ಯಾಕರಣ ಪತಿ ವ್ಯಾಕರಣ ಪದಾರ್ಥ ಅಂತ ನೋಡ್ತಾ ಇತ್ತು. ವೈಯಾಕರಣ ಪತಿ ಆದ್ರೆ ಆ ಭಗವಂತನಿಗೆ ಸಂಬಂಧಪಟ್ಟ ಮಾಡದೇವರು. ಅದನ್ನು ವ್ಯಾಕರಣ ಪದ ಅಂತಂದ್ರೆ ವ್ಯಾಕರಣನ ಪದಗತ ತಿಳಿದವನು ವ್ಯಾಕರಣ ಪದ, ಭಗವಂತನು ತಿಳಿದವನು ವ್ಯಾಕರಣ ಪದ ಅಂತ ಇಟ್ಕೊಂಡ್ರೆ ವ್ಯಾಕರಣ ಪದ ಅಂದ್ರೆ ಪ್ರಾಣದೇವರಾಯ್ತು. ವೈಯಾಕರಣ ಪತಿ ಅಂದ್ರೆ ಅರ್ಥ ಪ್ರಾಣದಲ್ಲಿ ಸಲ್ಲಿಸಲಾಗಿರ್ತಕ್ಕಂಥ ಭಗವಂತ. ಹೀಗೆ ವ್ಯಾಕರಣ ಪದ ಅಂದ್ರೂ ಪ್ರಾಣ ನೋಡುವುದು ಭಗವಂತನು, ವೈಯಾಕರಣ ಪತಿ ಆದ್ರೆ ಪ್ರಾಣ ನೋಡುವುದು ಭಗವಂತನು. ಈ ಭಗವಂತನ ಮತ್ತು ಪ್ರಾಣದೇವರ ಹೆಸರುಗಳನ್ನ ಅಪೂರ್ವವಾದ ಶಬ್ದಗಳನ್ನು ಆಯ್ಕೆ ಮಾಡಿ ಭಗವಂತನ ಅಪೂರ್ವ ಗುಣಾನುಸಂಧಾನ ಮಾಡಿ ಭಗವಂತ ಮಕ್ಕಳಿಗೆ ಹೆಸರಿಸಿದ್ರು. ಹಾಗಾಗಿ ಈಗ ಇರುವ ಹೆಸರುಗಳು ಆ ಹೆಸರುಗಳು ಅರ್ಥ. ವೈಯಾಕರಣ ಪದ್ಯ ಗೋಶ್ರುತಿಗೆ ಉಪದೇಶ ಮಾಡಿದರು, ಸತ್ಯಕಾಮ ಜಾಪ ಉಪದೇಶ ಮಾಡಿ ಇದರ ಮಹತ್ವವನ್ನು ಹೆಚ್ಚಿಸುತ್ತದೆ. ಫಲಶ್ರುತಿ ಅಂತ ಹೇಳ್ತಾರೆ ಉಪಾಚಾರ. ಯದ್ಯಪಿ ಏತತ್ ಶುಷ್ಕಾಯ ಸ್ಥಾನವೇ ಬ್ರೂಯಾತ್ ಯಾಯೇರನ್ನೇವಾಸ್ಮಿನ್ ಶಾಖಾ ಯದ್ಯಪಿ ಏತತ್ ಶುಷ್ಕಾಯ ಸ್ಥಾನವೇ ಬ್ರೂಯಾತ್. ಈ ಪ್ರಾಣವಿದ್ಯೆಯನ್ನು ಅಂದ್ರೆ ಪ್ರಾಣದೇವರಿಗೆ ಇಲ್ಲಿರತಕ್ಕಂಥ ನಾಲ್ಕು ಅಧಿಷ್ಠಾನಗಳು ಪಂಚಪ್ರಾಣಗಳು ಸ್ಥಿತಿಸತಕ್ಕಂಥ ಪ್ರಾಣದ ರೂಪ ಭಗವಂತನ ರೂಪ ಪ್ರಾಣದೇವರ ಅನ್ನ ಮತ್ತು ಉಪಸನ ಇದೆಲ್ಲವನ್ನು ಉಪಾಸನೆ ಮಾಡಿದವರು, ಉಪಾಸನೆ ಮಾಡಿ ಈ ಮಂತ್ರವನ್ನು ಸಿದ್ಧಿ ಮಾಡಿಕೊಂಡಂತಹ ವ್ಯಕ್ತಿ ಇದನ್ನ ಮನುಷ್ಯರಿಗೆ ಉಪಾಸ ಉಪದೇಶ ಮಾಡುವ ಸ್ಥಾನವೇ ಶುಷ್ಕಾಯ ಪ್ರಿಯ. ಒಂದು ಒಣಗಿದ ಮರದ